ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗ ಹಾಗೂ ಮಹಿಳಾ ಸಬಲೀಕರಣ ಕುರಿತು ಹೊಳಲ್ಕೆರೆ ತಾಲೂಕು ಉಡುಗೆರೆ ಗ್ರಾಮದ ಎನ್ ವೀಣಾ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈಗಿನ ನಮ್ಮ ಜೊತೆ ಹೊಳಲ್ಕೆರೆ ತಾಲೂಕು ಉಡುಗೆರೆ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಎನ್ ವೀಣಾ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸ್ವ ಉದ್ಯೋಗ ಮಹಿಳಾ ಸಬಲೀಕರಣದ ಬಗ್ಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಥ್ಯಾಂಕ್ ಯು. ಮೇಡಮ್, ನೀವು ಅಲ್ಲಿ ಎಷ್ಟು ವರ್ಷದಿಂದ ಈ ಒಂದು ಸ್ವ ಉದ್ಯೋಗ ಆಗಿರ್ಬೋದು ಅಥವಾ ಕೃಷಿ ಚಟುವಟಿಕೆಗಳಾಗಿರ್ಬೋದು ತೊಡಕೊಂಡಿದ್ದೀರಾ? ಸರ್, ನಂದು ಮೂಲತಃ ಶಿಕ್ಷಕ ವೃತ್ತಿ. ನಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ಅದಾದ ನಂತರ ಸುಮಾರು ಒಂದು 2-3 ವರ್ಷಗಳ ಕಾಲ ಶಿಕ್ಷಕಿ ಒಂದು ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸ ಮಾಡಿ, ಅದೇ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ಮತ್ತೆ 5 ವರ್ಷ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಅದಾದ ನಂತರ ನಾವು ಮದುವೆ ಆದ ನಂತರ ಬೆಂಗಳೂರಿಗೆ ಹೋದ್ವಿ. ಅಲ್ಲೂ ಕೂಡ ಖಾಸಗಿ ಶಾಲೆಯಲ್ಲಿ ನಾನು ಶಿಕ್ಷಕಿಯಾಗಿ ಕೆಲಸವನ್ನು ಮಾಡಿದೆ. ಕೊರೋನಾ ನಮ್ಮೆಲ್ಲರ ಬದುಕಿಗೂ ಕೂಡ ಒಂದು ದೊಡ್ಡ ಪಾಠವನ್ನು ಕಲಿಸ್ತು, ಎಲ್ಲರ ಬದುಕಿಗೂ ಒಂದು ದೊಡ್ಡ ಪೆಟ್ಟನ್ನು ಕೊಡ್ತು ನಮಗದು. ಹಾಗಾಗಿ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲ ಶಾಲೆಗಳು ಕೂಡ ಕ್ಲೋಸ್ ಆದವು ಬೆಂಗಳೂರಲ್ಲಿ. ಹಾಗಾಗಿ ಮತ್ತೆ ನಾವು ಫ್ಯಾಮಿಲಿ ಸಮೇತ ನಮ್ಮ ಹಳ್ಳಿಗೆ ಶಿಫ್ಟ್ ಆದ್ವಿ ಸರ್. ಆ ಟೈಮಲ್ಲಿ 1 ವರ್ಷದವರೆಗೂ ಕೂಡ ಕೆಲವೊಂದು ಶಾಲೆಗಳು ಓಪನ್ ಆಗಲಿಲ್ಲ. ಅಂದರೆ ಮನುಷ್ಯ ಪ್ರತಿದಿನ ಕೂಡ ಜೀವನ ನಿರ್ವಹಣೆ ಅನ್ನೋದನ್ನು ಮಾಡಲೇಬೇಕಾಗುತ್ತೆ. ಈಗ ಹುಟ್ಟಿದ್ದೀವಿ ಅಂದಾಗ ಕೊನೆಯವರೆಗೂ ಕೂಡ ಏನಾದರೂ ಒಂದು ನಮ್ಮ ಬದುಕಿಗೆ ಎಷ್ಟು ಬೇಕಷ್ಟಾದರೂ ಅವತ್ತಿನ ದಿನಕ್ಕೆ ನಾವು ನಿರ್ವಹಣೆಯನ್ನು ಮಾಡಿಕೊಳ್ಳೇಬೇಕಾಗ್ತದೆ. ಹಾಗಾಗಿ ನಾನು ಒಂದು ಸ್ವ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡೆ. ಹಾಗೆ ನಮ್ಮಲ್ಲಿ ಹೈನುಗಾರಿಕೆಯನ್ನು ಒಂದು ಅಳವಡಿಸ್ಕೊಂಡೆ. ಇವತ್ತು ನಾವು ದೇಶದ ಬೆನ್ನೆಲುಬು ರೈತ ಅಂತೇಳಿ ಹೇಳ್ತೇವೆ. ಇವತ್ತು ಪ್ರತಿಯೊಬ್ಬ ರೈತನ ಭರವಸೆಯ ಬದುಕು ಉಸಿರು ಹೈನುಗಾರಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ಒಂದು ಕೊರೋನಾ ಸಂದರ್ಭದಲ್ಲಿ ನಮ್ಮ ಕೈ ಹಿಡಿದದ್ದು ಹೈನುಗಾರಿಕೆ ಸರ್. ಹಾಗಾಗಿ ಕೆಲಸ ಇಲ್ಲ, ಆಮೇಲೆ ನಾವು ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಬೆಂಗಳೂರಿಂದ ಬಂದಾಗ ನಮ್ಮ ಮನೆ ಇನ್ನು 1-2 ಇದಾಗಿತ್ತು ಅಷ್ಟೇ, ನೆಸ್ಟಪ್ಸ್. ಆದರೆ ಹೇಗೆ ನಿರ್ವಹಣೆ ಮಾಡೋದು ಅಂದಾಗ ನಮ್ಮ ಮನೆಯಲ್ಲಿ 10-12 ಎಮ್ಮೆ ಇತ್ತು. ಅದನ್ನ ಹಾಲು ಕರೆಯುವಂಥದ್ದು, ಬೆಣ್ಣೆ ಮಾರುವಂಥದ್ದು, ಗೊಬ್ಬರ ಮಾರುವಂಥದ್ದು, ಅದೇ ಸುಮಾರು 2 ವರ್ಷಗಳ ಕಾಲ ನಮ್ಮ ಕುಟುಂಬದ ನಿರ್ವಹಣೆಯನ್ನು ನಮಗೆ ಮಾಡಿಕೊಡ್ತು. ಹಾಗಾಗಿ ಇವತ್ತು ಹೈನುಗಾರಿಕೆಯಲ್ಲಿ ಸಾಕಷ್ಟು ಲಾಭ ಇದೆ. ಅದನ್ನು ನಿರ್ವಹಣೆ ಮಾಡುವಂಥ ರೀತಿ ಮತ್ತು ಸಾಮರ್ಥ್ಯ, ಅದನ್ನು ಬಳಸ್ಕೊಳ್ಳುವಂಥದ್ದನ್ನು ನಾವಿವತ್ತು ಕಲಿಬೇಕಾಗಿದೆ ಸರ್. ರೈತರು ಯಾವ ವೃತ್ತಿಯೂ ಚಿಕ್ಕದಲ್ಲ, ಯಾವ ವೃತ್ತಿಯೂ ಕೂಡ ದೊಡ್ಡದಲ್ಲ. ಆದರೆ ಅದನ್ನು ನಾವು ಯಾವ ರೀತಿ ಬಳಸ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನೋದು ನಮಗೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಈಗ ಸ್ವ ಉದ್ಯೋಗ ಬಂದಾಗ ನಾನು ಟೈಲರಿಂಗ್ ಅನ್ನು ಕೂಡ ಮಾಡ್ತೇನೆ, ಆಮೇಲೆ ಶಿಕ್ಷಕಿಯಾಗಿ ಟ್ಯೂಷನ್ ಕೂಡ ಮಾಡ್ತೇನೆ, ಆಮೇಲೆ ಹೈನುಗಾರಿಕೆಯನ್ನು ಮಾಡ್ತೇನೆ, ಹಾಲು ಕರೆಯುವಂಥದ್ದು, ಮನೆ ಕೆಲಸಗಳನ್ನು ಮಾಡ್ಕೊಳ್ತೇನೆ. ಎಷ್ಟೋ ಜನ ಮಕ್ಕಳು ನನ್ನ ಹತ್ರ ಬರ್ತಾರೆ. ಪ್ರತಿ ವರ್ಷ ನವೋದಯ ಟ್ಯೂಷನ್ ಕೊಡ್ತೇನೆ ನಾನು ಸೆಂಟ್ರಲ್ ಗವರ್ಮೆಂಟ್ನ ಜವಾಹರ್ಲಾಲ್ ನೆಹರು ಸ್ಕೂಲ್. ಪ್ರತಿ ವರ್ಷ ಕೂಡ 2-3 ಜನ ಮಕ್ಕಳು ಸೆಲೆಕ್ಟ್ ಆಗ್ತಾ ಇರ್ತಾರೆ. ಹಾಗೆ ಸ್ವ ಉದ್ಯೋಗ, ಈಗ ಟೈಲರಿಂಗ್ ಬಂದಾಗ ಕುಚ್ಚು ಹಾಕ್ಕೊಡುವಂಥದ್ದು, ಬ್ಲೌಸ್ ಹೊಲಿಯುವಂಥದ್ದು, ಎಂಬ್ರಾಯ್ಡಿಂಗ್ ಮಾಡಿಕೊಡುವಂಥದ್ದು. ಈಗ ಏನಾಗ್ತಿದೆ ಅಂತ ಹೇಳಿದರೆ, ಮಹಿಳೆಯರು ನಾವು ಸಬಲೀಕರಣ ಅಂತ ಹೇಳ್ತೇವೆ, ಆದರೂ ಕೆಲವೊಂದು ಕಡೆ ಇವತ್ತಿಗೂ ನಾವು ಇನ್ನೂ ಹಿಂದೆ ಉಳಿದಿದ್ದೇವೆ. ಅಂದರೆ ನಾವು ಮನೆಯನ್ನು ಬಿಟ್ಟು ಹೊರಗೆ ಬರಲಿಕ್ಕೆ ಇವತ್ತಿನ ಕಾಲದಲ್ಲಿಯೂ ಆಧುನಿಕ ಯುಗದಲ್ಲೂ ಯೋಚನೆ ಮಾಡ್ತಾ ಇದ್ದೇವೆ. ಅಂದರೆ ನಾವು ಹೊರಗೆ ಬರಲಿಲ್ಲ ಅಂದರೂ ಮನೆಯಲ್ಲೂ ಕೂಡ ಹೇಗೆ ನಾವು ಸ್ವ ಉದ್ಯೋಗದ ಬದುಕನ್ನು ಕಟ್ಟಿಕೊಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಸರ್. ಈಗ ನಾವು ಕೆಲವೊಂದು ಐಟಮ್ಸ್ಗಳನ್ನು ತರ್ತೇವೆ, ಅದನ್ನು ತಂದು ನಾವು ಇಲ್ಲೇ ಅಂಗಡಿಯಲ್ಲಿ ತಗೊಳ್ಳಿಕ್ಕೆ ಹೋದಾಗ ನಮಗೆ ಹೆಚ್ಚಿನ ಬೆಲೆಗೆ ಮಾರ್ತಾರೆ. ಅದೇ ಮೂಲ ಬಂಡವಾಳ ಅದು ಎಲ್ಲಿ ಸಿಗುತ್ತೆ ಅಂತೇಳಿ ತಂದಾಗ, ಈಗ ಉದಾಹರಣೆ ಹೇಳಬೇಕಂದ್ರೆ ನಾನು ಫಾಲ್ಸ್ ಆಗ್ತೇನೆ ಅಂದರೆ ಬೆಂಗಳೂರಿಂದ ತರಿಸಿದ್ರೆ 4-5 ರೂಪಾಯಿಗೆ ಬಾಳುತ್ತದೆ. ಅದನ್ನೇ ನಮ್ಮ ದಾವಣಗೆರೆ ದುರ್ಗ ನಮ್ಮ ಅಂಗಡಿ ಹತ್ರ ತಗೊಳ್ಳಿಕ್ಕೆ ಹೋದರೆ 21 ರೂಪಾಯಿಗೆ ನಮಗೆ ಕೊಡ್ತಾರೆ. ಅಂದರೆ ಹೇಗೆ ನಾವು ಬಂಡವಾಳವನ್ನು ಉಳಿಸ್ಕೊಳ್ಬೇಕು, ಕಡಿಮೆ ಖರ್ಚಿನಲ್ಲಿ ಹೇಗೆ ನಾವು ಹೆಚ್ಚು ಆದಾಯವನ್ನು ಪಡಿಬೇಕು ಅನ್ನುವಂಥದ್ದು. ಹೊರಗಡೆ ನೀವು ದಾವಣಗೆರೆ ದುರ್ಗದಲ್ಲಿ ಅದೇ ಒಂದು ಮಾಮೂಲಿ 250 ರೂಪಾಯಿ ಕುಚ್ಚನ್ನು ಸೀರೆಗೆ ಬರೇ ಹಾಕ್ಲಿಕ್ಕೆ ನೀವು ಹೋದರೆ 1,000-2,000 ಕೇಳ್ತಾರೆ. ಅದಕ್ಕೆ ನಾವು ಖರ್ಚಾಗುವಂಥದ್ದು 20-30 ರೂಪಾಯಿ ನಮಗೆ ಖರ್ಚಾಗ್ತದೆ. ಅಂದರೆ ಆ ರೀತಿಯಾಗಿ ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಸ್ವ ಉದ್ಯೋಗ. ಈಗ ಉದಾಹರಣೆ, ಹಪ್ಪಳ ತಯಾರು ಮಾಡಬಹುದು, ರೊಟ್ಟಿ ತಯಾರಿಕೆ ಮಾಡಬಹುದು, ಸಾಂಬಾರ್ ಪೌಡರ್ನ ಪ್ಯಾಕಿಂಗ್ ಮಾಡಬಹುದು, ಹಿಟ್ಟಿನ ಗಿರಣಿಗಳನ್ನ ಮಾಡ್ಕೊಳ್ಳಬಹುದು. ನಮಗೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅವೆಲ್ಲವನ್ನೂ ಕೂಡ ನಾವು ಸ್ವ ಉದ್ಯೋಗಗಳನ್ನ ಮಾಡಿಕೊಂಡು ಇವತ್ತು ಎಷ್ಟೋ ಜನ ನಮಗೆ ಬದುಕು ಕಟ್ಟಿಕೊಂಡಂತ ಮಹಿಳೆಯರು ಉದಾಹರಣೆಯಾಗಿ ಸಿಗ್ತಾರೆ. ಇವತ್ತು ಮನುಷ್ಯ ಹೇಗಾಗ್ಬಿಟ್ಟಿದ್ದಾನೆ ಅಂದ್ರೆ ಎಲ್ಲಾ ಸರಿ ಇದ್ದು ಕೂಡ ಕಣ್ಣು ಕಾಲು ಎಲ್ಲಾ ಇದ್ರೂ ನಾವೇನು ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗ ಉದಾಹರಣೆ ಹೇಳಬೇಕಂದ್ರೆ ನಮಗೆ ಒಬ್ರು ಜೆಸಿಕಾ ಕಾಕ್ಸ್ ಅಂತ ಹೇಳಿ ಪೈಲಟ್ ಸಿಗ್ತಾರೆ ನಮಗೆ ಪ್ರಪಂಚದಲ್ಲಿ. ಆಕೆ ಹುಟ್ಟುವಾಗ ಎರಡು ಕಾಲು ಮತ್ತು ಕೈ ಅಂಗವಿಕಲಿಯಾಗಿ ಹುಡ್ತಾಳೆ. ಆದರೆ ಅವ್ರ ತಂದೆ ತಾಯಿ ಬೇಸರ ಪಟ್ಕೊಳ್ಳೋದಿಲ್ಲ ಅವಳನ್ನು ಸಾಕ್ಲಿಕ್ಕೆ. ಅಂದರೆ ಅವಳು ಹುಟ್ಟಿದಾಗಿಂದ ಅವಳಿಗೆ ಏನೇನು ಹಂತ ಹಂತವಾಗಿ ತರಬೇತಿ ಬೇಕು, ಸೈಕಲ್ ಓಡಿಸೋದು, ಬೈಕ್ ಓಡಿಸೋದು, ಕಾರ್ ಓಡಿಸೋದು, ಎಲ್ಲ ತರಬೇತಿಯನ್ನು ಕೊಡ್ತಾರೆ ಅವಳಿಗೆ. ಎಲ್ಲವನ್ನ ಕೊಟ್ಟಾಗ ಆಕೆ ಏನ್ ಮಾಡ್ತಾಳೆ, ಪೈಲಟ್ ಆಗ್ಬೇಕು ಅನ್ನುವಂತ ಕನಸು ಕಾಣ್ತಾಳೆ. ಅಮೆರಿಕದ ಒಂದು ಇದಕ್ಕೆ ಅವಳು ಎಜುಕೇಶನ್ ಅನ್ನ ಮುಗಿಸಿ ಅಲ್ಲಿ ಪೈಲಟ್ಗಾಗಿ ಅವಕಾಶಕ್ಕೆ ಹೋದಾಗ ಅರ್ಜಿ ಹಾಕ್ಲಿಕ್ಕೆ ಅಲ್ಲಿನ ಬಹಳಷ್ಟು ವಿಶ್ವವಿದ್ಯಾಲಯ ಆಕೆಯನ್ನ ರಿಜೆಕ್ಟ್ ಮಾಡುತ್ತೆ. ಆದ್ರೂ ಆಕೆ ಛಲ ಬಿಡೋದಿಲ್ಲ, ಅಂದ್ರೆ ನಾನು ಅದನ್ನ ಆಗ್ಬೇಕು ಅಂದ್ರೆ ನಾನು ಸಾಧನೆ ಮಾಡ್ಬೇಕು, ನನ್ನಿಂದ ಆಗಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ ಅಂತೇಳಿ ಯೋಚನೆ ಮಾಡಿ ಕೊನೆಗೆ ಒಂದೇ ಒಂದು ವಿಶ್ವವಿದ್ಯಾಲಯ ಯಾಕೆ ನಾವು ಅವರಿಗೆ ಅವಕಾಶ ಕೊಡಬಹುದು ಅಂತೇಳಿ ಆ ಜೆಸಿಕಾ ಕಾಕ್ಸ್ ಅವ್ರಿಗೆ ಅವಕಾಶ ಕೊಡುತ್ತೆ. ಆಗ ಆಕೆ ಹೇಳ್ಬೇಕಂತ ಹೇಳಿದ್ರೆ ಪೈಲಟ್ ಅಲ್ಲಿ ಇಬ್ಬಿಬ್ರು ಪೈಲಟ್ಸ್ ಇಡ್ತಾರೆ. ಒಂದು ಸಲ ಆಕೆ ಏನ್ ಮಾಡ್ತಾಳೆ ಅಂದ್ರೆ ಪೈಲಟ್ ಅನ್ನ ಹಾರಿಸುವಾಗ ಇನ್ನೊಬ್ಬ ಪೈಲಟ್ ಅನ್ನ ಕೆಳಗಿಳಿಸಿ ಏಕಾಂಗಿಯಾಗಿ ಪೈಲಟ್ ಅನ್ನ ಹಾರಿಸಿ ಒಂದು ಫ್ಲಾಗ್ ಅನ್ನ ಹಾರಿಸ್ತಾಳೆ. ಅಮ್ಮ ನೋಡು, ಕೈಯಿಲ್ಲದೆ ಇವತ್ತು ನಿನ್ನ ಮಗಳ ಆಕಾಶವನ್ನು ಮುಟ್ಟಿದ್ದಾಳೆ. ಅಂದ್ರೆ ಇವತ್ತು ಕೈ ಕಾಲು ಕಣ್ಣ ಎಲ್ಲ ಇದ್ರೂ ಕೂಡ ಸಮಾಜದಲ್ಲಿ ನಾವು ಸಾಧಕರಾಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಎಷ್ಟೋ ಉದಾಹರಣೆಗಳು ನಮಗೆ ಸಿಗ್ತದೆ. ಸ್ವ ಉದ್ಯೋಗ ಮಾಡುವುದ್ರ ಮೂಲಕ ನಮ್ಮ ಬದುಕನ್ನು ನಾವು ಇವತ್ತು ಮಹಿಳೆಯರು ಬಹಳ ಉತ್ತಮವಾಗಿ ಸಮಾಜದಲ್ಲಿ ಕಟ್ಟಿಕೊಳ್ಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ಲುತ್ತೆ ಸರ್. ಹಾಗೆ ಶಿಕ್ಷಣಕ್ಕೆ ಬಂದಾಗ ನಾವಷ್ಟೇ ಕಲಿಯುವಂಥದ್ದಲ್ಲ, ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಕಲಿತಾ ಹೋಗ್ತೇವೆ. ಒಂದು ಚಿಕ್ಕ ಮಗುವಿಂದ ಕಲಿತೇವೆ, ಒಂದು ಹಸುಕರಿಂದ. ಒಂದು ಉದಾಹರಣೆ ಹೇಳಬೇಕಂದ್ರೆ ಒಂದ್ಸಲಿ ನನ್ನ ಡ್ಯೂಟಿಗೆ ಹೋಗಿ ಸಂಜೆ 8 ಗಂಟೆಗೆ ಮನೆಗೆ ಬಂದೆ. ನಮ್ಮನೆ ಹೊರಗಡೆ ನಾಯಿ ಇತ್ತು, ಅದು ಹೋಗ್ಬಿಟ್ಟು ನನ್ನ ಮಗ ಮಲಗಿದ್ದ, ಅವನನ್ನು ಎಬ್ಬರಿಸ್ತಾ ಇತ್ತು. ನಿಮ್ಮಮ್ಮ ಬಂದ್ರೆ ಎದ್ದೋಳು ನೀನು ಅಂತೇಳಿ. ಅಂದ್ರೆ ಇವತ್ತು ಪ್ರಾಣಿಗಳಲ್ಲಿಯೂ ಕೂಡ ಒಂದು ಮೌಲ್ಯವನ್ನು ನೋಡ್ತಾ ಇದ್ದೇವೆ, ಪ್ರತಿಯೊಂದರಲ್ಲಿಯೂ ಕೂಡ ನಾವೆಲ್ಲವನ್ನು ನೋಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ಸ್ತ್ರೀಯರ ಸಬಲೀಕರಣ ಅನ್ನುವಂಥದ್ದು ಆಗ್ತಾ ಇದೆ, ಇನ್ನೂ ಕೂಡ ಮುಂದುವರಿಬೇಕು ನಾವು ಅನ್ನುವಂಥದ್ದು. ಎಷ್ಟು ಯಾವತ್ತು ನಾವು ಅವಕಾಶಗಳು ನಮಗಾಗಿ ಬರಲಿ ಅಂತೇಳಿ ಕಾದು ಕೂತ್ಕೊಳ್ಬಾರ್ದು. ಅವಕಾಶಗಳನ್ನು ಇವತ್ತು ನಾವೇ ಹುಡ್ಕೊಂಡೋಗಿ ನಮ್ಮ ಬದುಕನ್ನು ನಾವಿವತ್ತು ಕಟ್ಕೊಳ್ಬೇಕಾಗಿದೆ. ಈಗ ಸ್ವ ಉದ್ಯೋಗ ಮಾಡಿದ್ರು ಅಂತ ಹೇಳಿದಾಗ ನಾನು ಮನೆಯಲ್ಲಿದ್ದೆ ಅಂತ ಹೇಳಿದ್ರೆ, ನಾನು ಮನೆಯಲ್ಲಿದ್ರೆ ಡೈಲಿ ಅದೇ ಕೆಲಸ ಮಾಡ್ತೇನೆ, ಸೀರೆ ಕುಚ್ಚಾಕ್ಲಿಕ್ಕೆ. ಅದಕ್ಕೆ ಅಂದ್ರೆ ಮನೆಯಲ್ಲಿದ್ರೆ ಸುಮಾರು ವಾರಕ್ಕೋ 2-3 ಸಾವಿರ ರೂಪಾಯಿ ನನ್ನ ಮನೆಯಲ್ಲಿದ್ರೆ ಅದನ್ನೇ ದುಡ್ಡು ಕೊಳ್ತೇನೆ. ನಾನು ಹೊರಗಡೆ ಹೋದಾಗ ಎಲ್ಲರಿಗೂ ಕೂಡ ಮಾಹಿತಿ ಕೊಡ್ತೇನೆ, ನೀವು ಮನೆಯಲ್ಲಿದ್ದೀರಾ, ಸಮಯ ಹಾಳು ಮಾಡಬೇಡಿ, ಸೀರೆ ಕುಚ್ಚಾಕಿ, ಟೈಲರಿಂಗ್ ಬನ್ನಿ, ರೂಟ್ ಸೆಟಲ್ ತರಬೇತಿ ಕೊಡ್ತಾರೆ, ಹೋಗಿ ಸ್ವ ಉದ್ಯೋಗದ ಬಗ್ಗೆ ಕಲಿಯಿರಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ನಾವು ಮನೆಯಲ್ಲಿ ಇನ್ನೊಬ್ಬರ ಹತ್ರ 10 ರೂಪಾಯಿ ಬೇಕು ಅಂತ ಕೈ ಚಾಚುವಾಗ ಅದೇ 10 ರೂಪಾಯಿನ ನಾನು ದುಡಿದು ಅದನ್ನು ನಾನು ಬಳಕೆ ಮಾಡಿದಾಗ ನನಗೆ ಅದು ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ಹೇಳಿ. ಹಾಗೆ ಹೈನುಗಾರಿಕೆ ಕೂಡ ನನಗೆ ಬಹಳ ನೆಮ್ಮದಿಯ ಬದುಕನ್ನ ಕಟ್ಟಿಕೊಟ್ಟಿದೆ. ಅದಕ್ಕೆ ನನಗೆ ಸಪೋರ್ಟ್ ಆಗಿ ನಿಂತದ್ದು ನನ್ನ ತಾಯಿ. ನಾವು ಹಾಲು ಮಾರೋದಿಲ್ಲ ಸರ್, ಪ್ರತಿ ವಾರ ಕೂಡ ನಾನು ಬೆಣ್ಣೆ ಮಾರ್ತೇನೆ. ಅಂದ್ರೆ ದಾವಣಗೆರೆಗೆ ಬೆಣ್ಣೆ ತಗೊಂಡು ಹೋಗ್ತೇವೆ, ಒಳ್ಳೆ ರೇಟಿಗೆ ಬೆಣ್ಣೆ ಹೋಗುತ್ತೆ. ನಮ್ಮ ಮನೇಲಿ ಇನ್ನೂ ನಾವು ಮಜ್ಜಿಗೆ ಕಡಿಯೋದಕ್ಕೆ ಮುಂಚೆನೆ ಆರ್ಡರ್ ಕೊಟ್ಟು ಹೋಗಿರ್ತಾರೆ ನಮಗೆ ಬೆಣ್ಣೆ ಬೇಕು ಅಂತೇಳಿ ಚೆನ್ನಾಗಿರಕ್ಕೆ. ಹಾಗಾಗಿ ವರ್ಷಕ್ಕೆ ಸುಮಾರು 1-2 ಲಕ್ಷದವರೆಗೂ ಕೂಡ ನಾವು ಸಗಣಿ ಇರ್ಬೋದು, ಬೆಣ್ಣೆ ಇರ್ಬೋದು, ಹಾಲಲ್ಲಿ ಇರ್ಬೋದು ಆದಾಯವನ್ನು, ನಮ್ಮ ಆದಾಯವನ್ನು ನಾವಿವತ್ತು ಕಂಡುಕೊಳ್ತಾ ಇದ್ದೀವಿ. ಹಾಗಾಗಿ ಹೈನುಗಾರಿಕೆ ಕೂಡ ನಮಗೊಂದು ಭರವಸೆಯ ಬದುಕನ್ನು ಕಟ್ಟಿಕೊಟ್ಟಿದೆ. ಹಾಗೆ ಮಹಿಳೆಯರಿಗೆ ಹೇಳುವಂಥದ್ದು, ಇವತ್ತು ತರಕಾರಿಗಳನ್ನೆಲ್ಲ ಹೊರಗಡೆ ಕೊಂಡ್ಕೊಂಡು ಬರ್ತೇವೆ ನಾವು. ಮೊನ್ನೆ ತೊಗರಿಬೇಳೆ ತರಲಿಕ್ಕೆ ಹೋದಾಗ 200 ರೂಪಾಯಿ ಕೆಜಿ ರೇಟು. ಆದರೆ ಇಂದಿನ ಕಾಲದಲ್ಲಿ, ಇತ್ತೀಚಿನ ಈಗ 2-3 ವರ್ಷಗಳಲ್ಲಿ ಅಥವಾ 4-5 ವರ್ಷದಿಂದ ನಮಗೆ ಕಡಿಮೆ ಆಗ್ತಾ ಇದೆ. ಎಲ್ಲದೂ ಕೂಡ ನಾವು ಮಾಡಿಫೈ ಮಾಡಿಬಿಟ್ಟಿದ್ದೀವಿ. ಎಲ್ಲಾನು ಕೂಡ ಅಂಗಡಿಯಲ್ಲಿ ತರೋಣ ತಿನ್ನೋಣ, ಕಷ್ಟಪಡೋದು ಬೇಡ ನಮಗೆ ಅನ್ನುವಂಥ ರೀತಿ ನಾವಿವತ್ತು ಎಲ್ಲರೂ ಕೂಡ ಸಾಕ್ತಾ ಇದ್ದೀವಿ ಅನ್ನುವಂಥದ್ದು. ಅದನ್ನೇ ನಾವು ಒಂದು ಕ್ಯಾರೆಟ್ ಆಗಲಿ, ಬೀಟ್ರೋಟ್ ಆಗಲಿ, ಮೆಣಸಿನಕಾಯಿ ಆಗಲಿ, ಬದನೆಕಾಯಿ ಆಗಲಿ, ನಮ್ಮ ಮನೆಗೆ ಎಷ್ಟು ಬೇಕೋ, 2 ಗಿಡ ಬೇಕಾ, 3 ಬೇಕಾ, 1 ಕೆಜಿ ಬೇಕಾ, ಅದನ್ನೇ ನಮ್ಮ ಮನೆ ಮುಂದೆ ನಾವು ಕೈತೋಟ ಮಾಡಿಕೊಂಡು ಅದನ್ನು ನಾವು ಬೆಳ್ಕೊಂಡಾಗ ಅದರಲ್ಲಿ ನಮಗೆ ತೃಪ್ತಿ ಸಿಗುತ್ತೆ. ಯಾವುದೇ ಕೆಮಿಕಲ್ ಇರೋದಿಲ್ಲ. ಅಂದ್ರೆ ಯಾವತ್ತು ಸಮಸ್ಯೆಗಳನ್ನ, ಆರೋಗ್ಯಕ್ಕೆ ಬರುವಂತಹ ಸಮಸ್ಯೆಗಳನ್ನ ನಾವೇ ಆಹ್ವಾನ ಮಾಡ್ಕೊಳ್ಬಾರ್ದು. ಅವುಗಳಿಂದ ನಾವು ಹೇಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಮನೆ ಮುಂದೆ ಒಂದು ಕೈತೋಟ ಮಾಡಿಕೊಳ್ಳುವಂಥದ್ದು, ಆಮೇಲೆ ಹೂವುಗಳನ್ನ ನಿರ್ವಹಣೆ ಮಾಡುವಂಥದ್ದು, ಹೂವಿನ ಕೃಷಿ ಮಾಡಿಕೊಳ್ಳುವಂಥದ್ದು, ನಮ್ಮ ಮನೆಗೆ ಏನೆಲ್ಲ ಅವಶ್ಯಕತೆ ಆಗುವಂತ ಒಂದು ಮೆಡಿಸಿನ್ಸ್ ವಸ್ತುಗಳು ಬರುತ್ತದೆ, ಇಳೆದೆಲೆ ಹಾಕೊಂಡು ಬೆಳ್ಕೊಳ್ಳುವಂಥದ್ದು, ಆಮೇಲೆ ಜೇನು ಕೃಷಿ ಇದ್ರು ಮನೆಗೆ ಅವಶ್ಯಕತೆ ಎಷ್ಟು ಇರುತ್ತೆ ಅದನ್ನ ಮಾಡ್ಕೊಳ್ಳುವಂಥದ್ದು, ಒಂದು ಕುಟುಂಬ ನಿರ್ವಹಣೆಗೆ ಎಷ್ಟು ಅಗತ್ಯ ಇದೆ ಅದೆಲ್ಲವನ್ನು ಕೂಡ ಆ ಒಂದು ಕೈತೋಟದಲ್ಲಿ ನಾವು ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಹಾಗೆ ಈಗಿನ ಒಂದು ಮಹಿಳೆಯರಿಗೆ ನಾನು ಹೇಳುವಂಥದ್ದು, ಯಾವ ಕ್ಷೇತ್ರದಲ್ಲಿಯೂ ಕೂಡ ನಾವು ಹೊರತಾಗಿಲ್ಲ, ಎಲ್ಲದಕ್ಕೂ ದಾಪುಗಾಲಿಟ್ಟಿದ್ದೇವೆ. ನಾವಿಲ್ಲದ ಸಾಧಿಸದೇ ಇರುವಂತಹ ಯಾವ ಕ್ಷೇತ್ರಗಳು ಕೂಡ ಇವತ್ತು ನಮ್ಮಿಂದ ಹೊರತಾಗಿಲ್ಲ. ಹಾಗಾಗಿ ಇನ್ನೂ ಕೂಡ ನಾವು ಹಿಂದೆ ಸರಿಯುವಂಥದ್ದು ಬೇಡ. ಸಾಕಷ್ಟು ವೇದಿಕೆಗಳು ಸಿಗ್ತದೆ, ಅವಕಾಶಗಳು ಸಿಗ್ತದೆ. ಸಾವಿರಾರು ಜನ ರೈತ ಮಹಿಳೆಯರು ನಮಗೆ ಉದಾಹರಣೆಯಾಗಿ ಸಿಗ್ತಾರೆ. ಉದಾಹರಣೆ ಕವಿತಾ ಮಿಶ್ರಾ ಅವ್ರದ್ದು ಹೇಳ್ಬೋದು, ಎಷ್ಟೊಂದು ಜನ ಸಾಧಕರು ನಮಗೆ ಸಿಗ್ತಾರೆ. ಎಲ್ಲ ಅವಕಾಶಗಳನ್ನು ಕೂಡ ನಾವು ಬಳಸ್ಕೊಳ್ಬೇಕು. ಅಂದ್ರೆ ನಮ್ದಿಷ್ಟೇ ಜಗತ್ತು ಅಂತ ಹೇಳಿ ಅನ್ಕೊಳ್ಳುವಂಥದ್ದಲ್ಲ, ನಮ್ಮನ್ನ ಹೊರತುಪಡಿಸಿಯೂ ಕೂಡ ಒಂದು ಪ್ರಪಂಚ ಇದೆ. ಅದನ್ನ ನಾವು ಹೇಗೆ ಅದರಲ್ಲಿ ನಾವು ಬದುಕಬಹುದು ಅನ್ನುವಂತ ಒಂದು ನಿರ್ವಹಣೆಯನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ಸರ್ ವೀಣಾ ಅವರೇ, ಸಾಕಷ್ಟು ವಿಷಯ ಹೇಳಿದ್ರೆ, ನಾವು ಸ್ವಾವಲಂಬಿ ಬದುಕು ಕಟ್ಕೋಬೇಕು, ಅದರಲ್ಲಿ ಸಾಕಷ್ಟು ಸ್ವಉದ್ಯೋಗಗಳಿದ್ದಾವೆ, ಅವನ್ನೆಲ್ಲ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ, ಸಾಕಷ್ಟು ಅವಕಾಶಗಳಿದ್ದಾವೆ, ಅವನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಅಂತ. ಆದ್ರೂ ಇನ್ನೂ ಕೆಲವು ಮಹಿಳೆಯರು ಈ ತರ ಒಂದು ಇಷ್ಟೊಂದು ಅವಕಾಶಗಳಿದ್ರು ಅದನ್ನ ಸದ್ಬಳಕೆ ಮಾಡ್ಕೊಳ್ತಿಲ್ಲ, ಏನು ಮಾಹಿತಿ ಕೊರತೆ ಅಂತ ಏನ್ ಕಾರಣ ಅನ್ಸುತ್ತೆ? ಸರ್, ಮಾಹಿತಿ ಕೊರತೆ ಇದ್ರೂ ಕೂಡ ಕೆಲವೊಂದು ಇನ್ನೂ ಕೂಡ ಮೂಢನಂಬಿಕೆ, ನಮ್ಮ ಸಮಾಜದಲ್ಲಿ ಇರುವಂತಹ ಕಟ್ಟುಪಾಡುಗಳನ್ನ ಬಿಟ್ಟು ನಾವು ಹೊರಗೆ ಬರ್ತಾ ಇಲ್ಲ, ಆ ಕುಟುಂಬದವರು ಬಿಟ್ಟು ಕೊಡ್ತಾ ಇಲ್ಲ. ನಮಗೆ ಎಲ್ಲ ವಿಷಯಗಳು ಕೂಡ ಗೊತ್ತಿದೆ, ಆದ್ರೂ ನಾವು ಅದನ್ನ ಬಿಟ್ಟು ಹೊರಗೆ ತರಲಿಕ್ಕೆ ತಯಾರಿಲ್ಲ. ಸಮಾಜ ಏನನ್ನುತ್ತೆ, ಯಾರು ನಮ್ಮನ್ನ ಆಡ್ಕೊಳ್ತಾರೆ, ಯಾರು ಹೇಗೆ ತಿಳ್ಕೊಳ್ತಾರೆ, ಆ ಭಯವನ್ನು ಬಿಟ್ಟು ಹೊರಗೆ ಬರಬೇಕು. ನಾವು ಈಗ ನಾವು ಎಲ್ಲಿ ಸೋಲ್ತೇವೆ ಅಲ್ಲೇ ಗೆದ್ದು ಬೀಗಬೇಕು ಅನ್ನುವಂಥದ್ದು. ಈಗ ಎಲ್ಲೋ ಒಂದೇ ಸಮಸ್ಯೆ ಆಗ್ತದೆ, ನಮ್ಮಿಂದ ಆಗಲ್ಲ ಅಂತೇಳಿ ನಾವು ಒಂದು ಕ್ಷೇತ್ರದಲ್ಲಿ ಸೋತ್ವಿ ಅಂತ ಹೇಳಿ ಅದರಿಂದ ಹಿಂದೆ ಕಾಲಿಡುವಂಥದ್ದಲ್ಲ. ನಾವು ಅಲ್ಲೇ ಸಾಧನೆ ಮಾಡಿ ತೋರಿಸ್ಬೇಕು. ನಮ್ಮನ್ನ ಯಾರು ಬೈತಾರೆ, ನಮ್ಮನ್ನ ಯಾರು ಹೀಯಾಳಿಸ್ತಾರೆ, ಅವ್ರ ಮುಂದೆನೆ ನಾವು ಗೆಲ್ಲಬೇಕು. ಈಗ ಸಾಕಷ್ಟು ಸ್ವಉದ್ಯೋಗಗಳಲ್ಲಿ ತೊಡಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ ಅಂತಂದ್ರೆ, ಒಂದು ನಾವು ಮನೆಯಲ್ಲೇ ಸಾಕಷ್ಟು ಮಾಡುವಂತ ಸ್ವಉದ್ಯೋಗಗಳಿದ್ದಾವೆ, ಅವನ್ನೆಲ್ಲ ಅಳವಡಿಸಿಕೊಂಡ್ರೆ ಹೆಚ್ಚು ಅನುಕೂಲ ಅಂತ. ಹೌದು ಸರ್, ಅಳವಡಿಸ್ಕೊಂಡ್ರೆ ಹೆಚ್ಚು ಅನುಕೂಲ. ಈಗ ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಅಕ್ಕಪಕ್ಕದಲ್ಲಿ ರೊಟ್ಟಿ ಮಾಡ್ತಾರೆ, ಇಲ್ಲಿಂದ ಮೈಸೂರವರೆಗೂ ಕಳಿಸಿಕೊಡ್ತಾರೆ ಸರ್. ಸುಮಾರು ವಾರಕ್ಕೆ 5,000-6,000 ಕೂಡ ಕಳಿಸಿಕೊಡ್ತಾರೆ. ಸುಮಾರು ತಿಂಗಳಿಗೆ 20,000-30,000 ಲಾಭ ಮಾಡುವಂತ ಸಾಮರ್ಥ್ಯ ಅವರಲ್ಲಿದೆ. ಈಗ ಹಪ್ಪಳ ತಯಾರಿಕೆ ಇರ್ಬೋದು, ಚಕ್ಲಿ ತಯಾರಿಕೆ, ಸ್ವೀಟ್ ಅಂತ ಇರುವಂತದ್ದು, ಮೊದಲು 10-20 ರೊಟ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದಂತವ್ರು ಒಬ್ಬ ಮಹಿಳೆ ನನಗೆ ಗೊತ್ತಿರುವಂತವ್ರು ಉದಾಹರಣೆ. ಇವತ್ತು ಅವ್ರ ಜೊತೆಗೆ 10 ಕೆಲಸ ಕೊಟ್ಟಿದ್ದಾರೆ, ಹೌದಲ್ವಾ? ಹಾಗಾಗಿ ನಮ್ಮ ಜೊತೆಗೆ ಬೇರೆಯವರ ಬದುಕನ್ನು ಕೂಡ ನಾವು ಕಟ್ಟಿಕೊಡುವಂತ ಒಂದು ಪ್ರಯತ್ನ ಮಾಡಬಹುದಲ್ಲ ಸಮಾಜದಲ್ಲಿ. ಸ್ವಉದ್ಯೋಗಗಳು ನಿಜವಾಗ್ಲೂ ಕೂಡ ನಮಗೆ ಒಂದು ಭರವಸೆ ಆಗುತ್ತೆ. ಒಳ್ಳೆ ಬದುಕನ್ನ ಕಟ್ಕೊಳ್ಳಿಕ್ಕೆ ಸ್ವಉದ್ಯೋಗಗಳು ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಸರ್ಕಾರದಿಂದಲೂ ಕೂಡ ಸಾಕಷ್ಟು ಸೌಲಭ್ಯಗಳು ಸಿಗ್ತದೆ, ಅವುಗಳನ್ನ ನಾವು ಬಳಸ್ಕೊಳ್ಬೇಕಷ್ಟೇ. ಅಂದ್ರೆ ಯಾವ ಇಲಾಖೆಗೆ ಹೋದ್ರೆ ಏನಾಗ್ತದೆ, ಇಲಾಖಾ ಸೌಲಭ್ಯಗಳನ್ನ ಹೇಗೆ ಪಡ್ಕೊಳ್ಬೇಕು, ಕೃಷಿಗೆ ಸಂಬಂಧಪಟ್ಟ ಇಲಾಖೆಗಳು ಸ್ವಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ನಾವು ಸಂಪರ್ಕ ಮಾಡಬೇಕು, ಯಾರಿಂದ ಮಾಹಿತಿಯನ್ನು ಪಡಿಬೇಕು, ವೈದ್ಯಕೀಯ ಸೌಲಭ್ಯಗಳಿಗೆ ತಕ್ಕಂತೆ ಅಲ್ಲಿ ಯಾವ ಇಲಾಖೆಯನ್ನು ಪಡಿಬೇಕು, ಯಾವ ಸಂಪನ್ಮೂಲ ವ್ಯಕ್ತಿಯಿಂದ ಮಾಹಿತಿ ಪಡಿಬೇಕು, ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ ಸರ್. ಮತ್ತೆ ರೈತ ಮಹಿಳೆಯರು, ನೀವು ಹೇಳ್ದಂಗೆ ನಾವು ನೇರವಾಗಿ ನಾವು ಬೆಳೆದಂತ ಉತ್ಪಾದನೆಗಳನ್ನ ನೇರವಾಗಿ ಮಾರಾಟ ಮಾಡೋದಕ್ಕಿಂತ ಈ ಮೌಲ್ಯವರ್ಧನೆ, ಈಗ ನೀವು ಹಾಲು ಉತ್ಪಾದನೆ ಮಾಡ್ತೀರಾ, ಅದನ್ನ ನೀವು ಬೆಣ್ಣೆಗೆ ನೀವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದಾಗ ಹೆಚ್ಚು ಲಾಭ ಬರುತ್ತೆ. ಇದೇ ತರ ಮತ್ತೆ ನಾವು ತೊಗರಿ ನೇರವಾಗಿ ಮಾರಾಟ ಮಾಡಿದಾಗ 3,000-4,000 ರೂಪಾಯಿ ಕ್ವಿಂಟಲ್ ಮಾರಾಟ, ಅದೇ ನೀವು ಹೇಳ್ದಂಗೆ ಬೇಳೆ ಮಾರಾಟ ಮಾಡಿದಾಗ 200 ರೂಪಾಯಿ ಕೆಜಿ ತಾಮಂದೆ ಅಂತ ಹೇಳಿ, ಈ ತರ ನಾವು ಮೌಲ್ಯವರ್ಧನೆ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಮೌಲ್ಯವರ್ಧನೆ ಕಡೆಗೂ ಕೂಡ ನಾವು ಹೆಚ್ಚು ಗಮನವನ್ನ ಕೊಡಬೇಕಾಗ್ತದೆ. ಈಗ ಉದಾಹರಣೆ, ಹಾಲು ಕಾಯಿಲಿ ಬೇಕು, ಕಾಸ್ಬೇಕು, ಅದನ್ನ ಬೆಣ್ಣೆ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಈಗ ಕರ್ಕೊಳ್ತೇವೆ ಡೈರಿಗೆ ಹಾಕಿ ಬರ್ತೇವೆ ನೇರವಾಗಿ. ಈಗ ಸುಮಾರು 1 ಎಮ್ಮೆ 2.5 ಲೀಟರ್ ಡೈಲಿ ಹಾಲು ಕೊಡುತ್ತಂದ್ರೆ 4 ಲೀಟರ್ ಹಾಕ್ತೇವೆ, 40 ರೂಪಾಯಿ ಕಟ್ಕೊಂಡ್ರೆ 100 ರೂಪಾಯಿ ಆಗ್ಬೋದು. ಅದೇ ವಾರಕ್ಕೆ ನಾವು 2,000-3,000 ರೂಪಾಯಿ ಬೆಣ್ಣೆಯನ್ನು ಮಾರಬಹುದು. ಅದನ್ನ ಮೆಡಿಸಿನ್ಸ್ಗೆ ಯೂಸ್ ಮಾಡ್ತಾರೆ, ಬೇರೆ ಕೆಲಸಗಳಿಗೆ ಬಳಸ್ಕೊಳ್ತಾರೆ. ಅಂದ್ರೆ ಯಾವ ರೀತಿಯಲ್ಲಿ ಬೇಕಾದ್ರೂ ಕೂಡ ನಾವು ಅದನ್ನ ಪ್ರಯತ್ನ ಪಟ್ಟು ಲಾಭ ಪಡೆಯುವಂತ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬಹುದು. ಬೆಣ್ಣೆ ಮಾರಾಟ ಮಾಡ್ತಾರೆ, ತುಪ್ಪ ಮಾಡಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಬರುತ್ತಲ್ಲ ಸರ್? ಲಾಭ ಬರುತ್ತೆ, ಬಟ್ ಆ ಪ್ರಯತ್ನ ಇನ್ನು ಪಟ್ಟಿಲ್ಲ ಸರ್. ಬೆಣ್ಣೆನ ಮಾರ್ತೇವೆ ನಾವು. ನೀವೇನೇನು ಸ್ವಉದ್ಯೋಗ ಅಳವಡಿಸಿಕೊಂಡಿದ್ರೆ ನಿಮ್ ಬದುಕಲ್ಲಿ? ಸರ್, ನಾನು ಟೈಲರಿಂಗ್ ಮಾಡ್ಕೊಳ್ತೇನೆ, ಮನೆಯಲ್ಲಿ ನಾನು ಸಿಸ್ಟಮ್ ವರ್ಕ್ ಮಾಡ್ಕೊಳ್ತೇನೆ. ಸ್ವಲ್ಪ ಗೊತ್ತಿರುವಂತದ್ದು ರೇಷನ್ ಕಾರ್ಡು, ಪಾಣಿ ತೆಗೆಯುವಂಥದ್ದು, ಅದನ್ನ ಅಪ್ಲೈ ಮಾಡ್ಕೊಡುವಂಥದ್ದು. ಮತ್ತೆ ಯಾರಾದ್ರೂ ನನ್ನ ಹತ್ರ ಸರ್ವಿಸಿಗೆ ಬಂದ್ರೆ ಎಷ್ಟೋ ಜನಕ್ಕೆ ಏನ್ ಮಾಡ್ಬೇಕಂತ ಗೊತ್ತಿರಲ್ಲ. ಮೊನ್ನೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕಿದ್ರು, ಎಷ್ಟೋ ಜನಕ್ಕೆ ನಾವು ಹೇಗೆ ಹೋಗ್ಬೇಕು, ಹೇಗೆ ಹಾಕ್ಬೇಕು, ನಮಗಿನ್ನೂ ಹಣ ಬಂದಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ ಅಂತವ್ರಿಗೆ ಹೇಳ್ಕೊಡ್ತೇನೆ. ಸ್ಕೂಲ್ ಮಕ್ಕಳು ಬರ್ತಾರೆ, ಟ್ಯೂಷನ್ ಮಾಡ್ಕೊಡ್ತೇನೆ. ಅವ್ರಿಗೆ ಏನಾದ್ರೂ ಪ್ರಿಂಟ್ ಬೇಕಂತ ಹೇಳಿದ್ರೆ ಫ್ರೀಯಾಗಿ ತೆಕ್ಕೊಡ್ತೇನೆ. ಆಗ ನಂದು PUC ಆಯ್ತು, ನೀನ್ ಸೈನ್ಸಿಗೆ ಹೋಗು, ಒಳ್ಳೆ ಟ್ಯಾಲೆಂಟ್ ಇದೆಯಾ, ಬೇರೆ ಒಂದೇನಾದ್ರೂ ಒಂದು ಒಳ್ಳೆ ಕನಸು ಇಟ್ಕೋ, ಗೋಲ್ ಇಟ್ಕೋ, ನಿನಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ, ನೀನು ಅದನ್ನ ಸಾಧನೆ ಮಾಡು ಅಂತೇಳಿ ಯಾರೇ ಕೇಳಿದ್ರು ಕೂಡ ಮಾರ್ಗದರ್ಶನ ಕೊಡೋ ಕೆಲಸ ಮಾಡ್ತೇನೆ ಸರ್. ಈ ಟೈಲರಿಂಗ್ ಮಾಡ್ತೀವಿ ಅಂತಂದ್ರೆ ಏನೇನೆಲ್ಲ ಸ್ಟಿಚ್ ಮಾಡ್ತಾರೆ ಮೇಡಮ್? ಸರ್, ಬ್ಲೌಸ್, ನನ್ನ ಬ್ಲೌಸ್ ಅನ್ನ ನಾನೇ ಹೊಲ್ಕೊಂತೇನೆ, ನಮ್ಮನೆ ಬಟ್ಟೆಗಳನ್ನ ನಾನೇ ನಿರ್ವಹಣೆ ಮಾಡ್ಕೊಳ್ತೇನೆ. ಫಾಲ್ಸ್ ಹಾಕೋದು, ಕುಚ್ಚು ಹಾಕೋದಾಗಿರ್ಬೋದು, ಅಂದ್ರೆ ನಮ್ಮ ಕುಟುಂಬದಿಂದ ಬೇರೆಯವರಿಗೆ ನಾವು ಕೊಟ್ಟು ಮಾಡಿಸ್ಕೊಳ್ಳುವಂತ ಅಮೌಂಟ್ ನಮಗೆ ಅಲ್ಲಿ ಇನ್ನೊಂದು ಕೆಲಸಕ್ಕೆ ನಾವು ಅದನ್ನ ಬಳಕೆ ಮಾಡ್ಕೊಳ್ಬಹುದು. ಇವತ್ತು ಬರೇ ನಾವು ಒಂದು ಹೊಸ ಡ್ರೆಸ್ ಅನ್ನ ಸ್ಟಿಚ್ ಹಾಕ್ಸ್ಲಿಕ್ಕೆ ತಗೊಂಬಂದಿರೋದನ್ನ ಸ್ಟಿಚ್ ಹಾಕ್ಲಿಕ್ಕೆ ಹೋದ್ರು ನಾವು 100 ರೂಪಾಯಿ ಕೊಡ್ಬೇಕು ಸರ್ ಅಂಗಡಿಯಲ್ಲಿ. ಹಾಗಾಗಿ ಅದನ್ನ ನಮ್ಮ ಕೆಲಸವನ್ನ ನಾವೇ ಮಾಡ್ಕೊಳ್ಬಹುದು ಮನೆಯಲ್ಲಿ ಅಂತ ಹೇಳಿ ಸರ್. ನೆಕ್ಸ್ಟ್ ರೊಟ್ಟಿ ತಯಾರಿಕೆದೊಂದು ಮಾಡ್ಬೇಕು ಅನ್ನುವಂತ ಒಂದು ಆಲೋಚನೆ ಇದೆ. ಜೇನು ಕೃಷಿದು ಒಂದು ಇದೆ, ಆದ್ರೆ ಕೃಷಿಯಲ್ಲೂ ಕೂಡ ಸಾಕಷ್ಟು ಆಸಕ್ತಿ ಇದೆ ನನಗೆ. ಡೈರಿ ಫಾರ್ಮಿಂಗ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು, ಆಮೇಲೆ ಇನ್ನು ಕೂಡ ತೋಟ ಮಾಡಿಲ್ಲ, ಮುಂದಿನ ವರ್ಷ ತೋಟ ಮಾಡಿ ಬೋರ್ ಹಾಕ್ಸಿ ಎಲ್ಲದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಆಸೆ ಕೂಡ ಇದೆ ಸರ್. ಯಾಕೆ ಇಷ್ಟೊಂದು ಆಸಕ್ತಿ ರೊಟ್ಟಿ ತಯಾರು ಮಾಡ್ಬೇಕು, ತೋಟ ಮಾಡ್ಬೇಕು ಅಂತೆಲ್ಲ ಯಾಕೆ ಸರ್? ನಾವ್ ಯಾವ್ದೇ ಕೆಲಸ ಮಾಡ್ಲಿ ನಮ್ಗದು ತೃಪ್ತಿ ನೆಮ್ಮದಿ ಬದುಕನ್ನು ಕಟ್ಟಿಕೊಡ್ಬೇಕು. ಈಗ ನಾನು ಉದಾಹರಣೆ ಹೇಳ್ಬೇಕಂದ್ರೆ, ಬೆಂಗಳೂರಲ್ಲಿ ಇದ್ದಾಗ 1 ಅವರ್ಗೆ 1 ಬ್ಯಾಚ್ ಟ್ಯೂಷನ್ ಮಾಡ್ತಾ ಇದ್ದೆ, ಮ್ಯಾಥ್ಸ್ ಮತ್ತೆ ಸೈನ್ಸ್. 1 ಅವರ್ಗೆ 20 ಜನ ಮಕ್ಕಳು ಬಂದ್ರೆ ಅಲ್ಲಿ 1 ತಿಂಗಳಿಗೆ ನನಗೆ 2 ಬ್ಯಾಚ್ ಟ್ಯೂಷನ್ ಮಾಡಿದ್ರೆ 40,000 ಆದಾಯ ಸಿಗ್ತಾ ಇತ್ತು. ಬಟ್ ಆದ್ರೆ ನೆಮ್ಮದಿ ಇರ್ತಾ ಇರ್ಲಿಲ್ಲ. 8 ಗಂಟೆಗೆ ಬೆಳಗ್ಗೆ ಸ್ಕೂಲಿಗೆ ಹೋಗ್ಬೇಕು, ಸಂಜೆ 6 ಗಂಟೆಗೆ ಬರಬೇಕು, ಮತ್ತೆ 8 ಗಂಟೆವರೆಗೂ ಟ್ಯೂಷನ್ ತಗೋಬೇಕು, ಮನೇಲಿ ಕೆಲಸ ಮಾಡ್ಕೊಳ್ಬೇಕು, ಅಡುಗೆ ಮಾಡ್ಕೊಳ್ಬೇಕು, ಮತ್ತೆ ಬೆಳಿಗ್ಗೆ 3 ಗಂಟೆಗೆ ಹೇಳ್ಬೇಕು, ಮತ್ತೆ ಹೋಗ್ಬೇಕು. ಆದ್ರೆ ಹಳ್ಳಿಯ ಬದುಕು ಆಗಲ್ಲ ಸರ್. ನೆಮ್ಮದಿಯನ್ನ ಕಟ್ಟಿಕೊಡುತ್ತೆ ನಮಗೆ, ಒಳ್ಳೆ ಆರೋಗ್ಯ ಕೊಡುತ್ತೆ, ಒಳ್ಳೆ ವಾತಾವರಣ ಸಿಗುತ್ತೆ. ಒಂದೊತ್ತು ನಾವು ಊಟ ಮಾಡ್ಲಿಲ್ಲ ಅಂದ್ರೂ ಕೂಡ ನಾವು ಖುಷಿಯಾಗಿ ಒಂದು ಲೈಫ್ ಅನ್ನ ಲೀಡ್ ಮಾಡಬಹುದು. ಸೊ ಹಾಗಾಗಿ ನಾನು ಹಳ್ಳಿ ಲೈಫ್ ಇಸ್ ಬೆಸ್ಟ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್. ಹೆಚ್ಚೆಚ್ಚು ಮಹಿಳೆಯರೆಲ್ಲ ಬೆಂಗಳೂರು ಬದುಕನೇ ಆಸೆ ಪಡ್ತಾರೆ, ಅಂತದ್ರಲ್ಲಿ ಮತ್ತೆ ಬೆಂಗಳೂರಿಂದ ಮತ್ತೆ ಹಳ್ಳಿಗೆ ಬಂದು ಪ್ರಯತ್ನ ಪಟ್ರೆ ಒಳ್ಳೆ ಬದುಕು ಕಟ್ಕೊಡ್ಬೋದು ಅನ್ನೋದ್ರೆಲ್ಲ ಸಾಕಷ್ಟು ಮಹಿಳೆಯರು ತಿಳಿಸ್ಕೊಡ್ತಾ ಇರ್ತಾರೆ. ಹೌದು ಸರ್, ಎಲ್ಲ ಕಡೆ ಹೇಳ್ತಾನೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರೆ, ನಾನು ಕೂಡ ಅಕ್ಷಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಸಂಘದಲ್ಲಿ ಇದ್ದೇನೆ ನಮ್ಮೂರಲ್ಲಿ, ಉಡಸ್ಲಮ್ಮ ದೇವಿ ಅಂತ ಹೇಳಿ. ಅಲ್ಲಿ ಮೊದಲು 10,000 ಪ್ರಗತಿ ನಿಧಿ ತೆಗಿಸ್ತೇವೆ, ಆಮೇಲೆ 30,000, 60,000, ಈಗ 80,000 ಪ್ರಗತಿ ನಿಧಿ ತೆಗೆಸಿದ್ದೇವೆ, ಹಸು ತೆಗೆಸಿದ್ದೇವೆ. ಅದರಲ್ಲಿ ಮಾತೃಶ್ರೀ ಹಿಮಾವತಿ ಅಮ್ಮನವರು ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ ನಮಗೆ. ಅದರಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಅಂತಾನೆ ಇರುವಂತದ್ದು, ಪ್ರತಿ ತಿಂಗಳು ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನ ಕರೆಸ್ತಾರೆ, ವಿಶೇಷ ಕಾರ್ಯಕ್ರಮಗಳಿರುತ್ತೆ, ಎಲ್ಲದರ ಬಗ್ಗೆ ತರಬೇತಿ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ. ಇವತ್ತು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಆ ಮಾತೃಶ್ರೀ ಅಮ್ಮನವರ ಕಾರ್ಯಕ್ರಮದಿಂದ ಎಷ್ಟೋ ಜನ ಇವತ್ತು ಹಳ್ಳಿಗಳಲ್ಲಿ ಸ್ವಸಹಾಯ ಸಂಘ ಮಾಡ್ಕೊಂಡವರು ಸ್ವ ಉದ್ಯೋಗಗಳನ್ನು ಕಟ್ಕೊಳ್ತಾ ಇದ್ದಾರೆ ಸರ್. ಮಹಿಳೆಯರು ಈ ತರ ಸ್ವಸಹಾಯ ಸಂಘಗಳು ಮಾಡ್ಕೊಂಡು ಅದರಲ್ಲಿ ಪ್ರತಿ ವಾರ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡಿ ಈ ತರ ಒಂದು ಇದು ಮಾಡ್ಕೊಂಡು ಹೆಚ್ಚು ಅವರ ಇದಕ್ಕೆ ಅನುಕೂಲ ಅಂತೀರ? ಹೌದು ಸರ್, ಎಲ್ಲದರಲ್ಲಿ ಕೂಡ ನಾವು ನಮ್ಮನ್ನ ತೊಡಗಿಸ್ಬೇಕಾಗುತ್ತೆ, ಯಾವ ರೀತಿ ಉಳಿತಾಯ ಮಾಡ್ಬೇಕು ಅನ್ನೋದನ್ನ ಕಲಿಬೇಕಾಗುತ್ತೆ. ಎಲ್ಲಾ ರೀತಿಯ ದಾರಿಗಳನ್ನು ಕೂಡ ನಾವು ಹುಡುಕೊಳ್ಬೇಕು ಸರ್. ಒಟ್ಟು ನಾವು ಮಾಡುವಂತ ಕೆಲಸ ಹೋಗುವಂತ ದಾರಿ ಪ್ರಾಮಾಣಿಕವಾಗಿ ಇರ್ಬೇಕಷ್ಟೇ. ಈ ತರ ಮಹಿಳೆಯರು ಸ್ವಸಹಾಯ ಸಂಘಗಳ ಮಾಡ್ಕೊಳ್ಳೋದ್ರಿಂದ ಹೊರಗಡೆ ನಾವ್ ಹೆಂಗೆ ಬ್ಯಾಂಕ್ ಅಲ್ಲಿ ವ್ಯವಹಾರ ಮಾಡ್ಬೇಕು, ಮತ್ತೆ ನಮ್ಗೆ ಅಗತ್ಯ ಬಿದ್ದಾಗ ನಮ್ಮ ಒಂದು ಹಣನ ನಾವು ಬಳಸ್ಕೊಂಡು ಯಾವ ರೀತಿ ಒಂದು ಬದುಕು ಕಟ್ಕೋಬಹುದು ಅನ್ನೋದೆಲ್ಲ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ. ಹೌದು ಸರ್, ಒಳ್ಳೆ ರೀತಿಯ ಅನುಕೂಲ ಆಗ್ತದೆ, ಎಷ್ಟೋ ಜನಕ್ಕೆ ಬದುಕನ್ನ ಕಟ್ಟಿಕೊಟ್ಟಿದೆ ಅದು. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಮಹಿಳೆಯರು ಇವತ್ತು ಸಬಲೀಕರಣದತ್ತ ಸಾಗ್ತಾ ಇದ್ದಾರೆ ಸಮಾಜದಲ್ಲಿ ಅನ್ನುವಂಥದ್ದು. ನೀವು ಮಾತಾಡ್ತಾ ಹೇಳಿದ್ರಿ ಒಂದು, ನಾವು ಕೈ ತೋಟ ಮಾಡ್ಕೊಳ್ತೀವಿ, ಅದರಿಂದ ಸಾಕಷ್ಟು ಸಾವಯವ ತರಕಾರಿಗಳನ್ನ ಬೆಳೆದು ನಾವು ಸೇವನೆ ಮಾಡ್ತೀವಿ, ಅದರಿಂದ ಅನುಕೂಲ. ಮಹಿಳೆಯರು ಮನೆ ಹತ್ರ ಸಾಕಷ್ಟು ಜಾಗ ಇರುತ್ತೆ, ಅಂತ ಮಹಿಳೆಯರು ಈ ತರ ಒಂದು ಕೈ ತೋಟ ಮಾಡ್ಕೊಂಡು ಹೆಚ್ಚು ಅನುಕೂಲ ಅಂತ. ಸರ್, ನನಗೂ ಕೂಡ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಷ್ಟೋ ಉದಾಹರಣೆಗಳು ಸಿಗ್ತದೆ. ಮಾಡ್ಕೊಳ್ತಾರೆ, ಅವರಿಗೆ ಅವರ ಮನೆಗೆ ಅವರೇ ಬಳಕೆ ಮಾಡ್ಕೊಡ್ತಾರೆ. ಕೆಲವೊಬ್ರು ಮಾಡ್ಕೊಳ್ಳೋದಿಲ್ಲ, ಹೇಗೆ ಮಾಡೋಣ, ದುಡ್ಡು ಕೊಟ್ರೆ ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗುತ್ತೆ ಅನ್ನುವಂಥವ್ರು ಇರ್ತಾರೆ. ಆದ್ರೆ ಅದನ್ನ ಮಾಡ್ಕೊಂಡ್ರೆ ಬಹಳಷ್ಟು ಅನುಕೂಲ ಸರ್ ನಮಗೆ. ಎಲ್ಲೂ ಹೋಗಿ ನಾವು ತರೋ ಅವಶ್ಯಕತೆ ಇರಲ್ಲ, ನಮ್ಮ ಮನೆ ಗಿಡದಲ್ಲಿ ಇರುತ್ತೆ, ನಾವು ಕಿತ್ಕೊಳ್ತೇವೆ, ಎಷ್ಟು ಬೇಕು ಅಷ್ಟು ಬರುತ್ತೆ, ಅಷ್ಟು ಬೇಕೋ ಅಷ್ಟು ಅಡುಗೆ ಮಾಡ್ಕೊಳ್ತೇವೆ, ಎಷ್ಟು ಬೇಕೋ ಅಷ್ಟನ್ನು ನಾವು ಸೇವನೆ ಮಾಡ್ಕೊಳ್ತೇವೆ. ಕೈ ತೋಟ ಬಹಳ ಉಪಯೋಗ ಆಗುತ್ತೆ ಸರ್, ಎಲ್ಲ ಮನೆಗಳಿಗೂ ಕೂಡ, ಎಲ್ಲ ಮಹಿಳೆಯರಿಗೂ ಕೂಡ. ಯಾಕಂದ್ರೆ ನಾವು ಹೇಳ್ತೇವೆ, ನಾವು ಊಟ ಮಾಡುವಾಗ ನಮ್ಮ ಕೈ ಎಷ್ಟು ಶುದ್ಧವಾಗಿ ತೊಳ್ಕೊಂಡು ಊಟ ಮಾಡ್ಬೇಕಂತೇವೋ, ನಾವು ಮಾತನಾಡುವಾಗ ಕೂಡ, ನಾವು ಮಾಡೋ ಕೆಲಸದಲ್ಲಿ ಕೂಡ ನಾವು ಅಷ್ಟೇ ಶುದ್ಧವಾಗಿರ್ಬೇಕು ಅನ್ನುವಂಥದ್ದು. ಏನಾದ್ರೂ ಒಂದು ಬ್ಯಾಕ್ಟೀರಿಯಾಸ್ ಊಟ ಮಾಡುವಾಗ ಒಳಗೋಯ್ತು ಅಂತ ಹೇಳಿದ್ರೆ, ಒಬ್ಬ ಹೆಣ್ಣು ಮಗಳು ಮನೆಯಲ್ಲಿ ಅಡಿಗೆ ಮಾಡುವಾಗ ಎಷ್ಟೆಲ್ಲ ಸಮಸ್ಯೆಗಳಾಗ್ತದೆ ಆ ಕುಟುಂಬಕ್ಕೆ. ಆದ್ರೆ ಅವರೇ ಸ್ವಚ್ಛತೆಯಿಂದ ಅಡಿಗೆ ಮಾಡಿದ್ರೆ, ಅದರಲ್ಲಿ ಒಂದು ಶಿಸ್ತು ಇದ್ರೆ, ಅದನ್ನ ನೀಟಾಗಿ ಮಾಡಿದ್ರೆ, ಆ ಒಂದು ಕುಟುಂಬ ಸುರಕ್ಷಿತವಾಗಿರ್ತದೆ. ಹಾಗಾಗಿ ಮಹಿಳೆಯರು ಕೂಡ ಇದನ್ನ ಅಳವಡಿಸಿಕೊಳ್ಬೇಕು. ಕೈ ತೋಟದಿಂದ ಸಾಕಷ್ಟು ಉಪಯೋಗಗಳಾಗ್ತದೆ ಸರ್. ಈಗ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್? ಸರ್, ಎಲ್ಲ ಕೆಲಸದಲ್ಲಿ ಕೂಡ ಅನುಕೂಲಗಳಿದೆ, ಆದ್ರೆ ಮಾಡುವ ಮನಸ್ಸು ನಮಗೆ ಬೇಕು ಅಷ್ಟೇ. ಈಗ ಸ್ವ ಉದ್ಯೋಗ ಅಂತ ಹೇಳಿದಾಗ ಟೈಲರಿಂಗ್ ಮಾಡ್ಕೊಳ್ಳಿ, ಅಥವಾ ಹಪ್ಪಳ ತಯಾರಿಕೆ ಮಾಡ್ಕೊಳ್ಳಿ, ರೊಟ್ಟಿ ತಯಾರಿಕೆ ಮಾಡ್ಕೊಳ್ಳಿ, ಹಸು ಸಾಕಾಣಿಕೆ ಮಾಡ್ಲಿ, ಕುರಿ ಸಾಕಾಣಿಕೆಯನ್ನ ಮಾಡ್ಲಿ, ಮೇಕೆ ಸಾಕುವಂತದ್ದು ಮಾಡ್ಲಿ, ಯಾವುದೇ ಕೆಲಸಗಳಲ್ಲಾಗ್ಲಿ ನಾವು ತೊಡ್ಕೊಳ್ಬೇಕು. ಒಂದ್ ಕಡೆ ಸ್ವಾಮಿ ವಿವೇಕಾನಂದ್ರು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿ ಯಶಸ್ಸು ಅಡಗಿರುವುದು ರುತ್ತಿನ್ ಅಂತ ಮೂರೇ ಮೂರು ಅಕ್ಷರ ಅದೇ ಪ್ರಯತ್ನ. ಅಂದ್ರೆ ನಾವು ಹಂತ ಹಂತವಾಗಿ ಪ್ರಯತ್ನ ಪಡ್ತಾ ಹೋದ್ರೆ ಯಾವುದ್ರಲ್ಲಿಯೂ ಕೂಡ ನಮ್ಗೆ ಸೋಲು ಸಿಗೋದಿಲ್ಲ. ಅಂದ್ರೆ ಮೂಢನಂಬಿಕೆಗಳನ್ನ ಹೊರತುಪಡಿಸಿ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಬೇಕು. ಅಂದ್ರೆ ಸಮಾಜದ ಕಟ್ಟುಪಾಡುಗಳನ್ನ ಮೀರಿ ಅಂತ ಹೇಳೋದಿಲ್ಲ, ನಮ್ಮ ಕುಟುಂಬದ ಹಿತರಕ್ಷಣೆ ನಮ್ಮ ರಕ್ಷಣೆಗೆ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಳಿಕ್ಕೆ. ಅಂದ್ರೆ ಇವತ್ತು ಏನಾದ್ರೂ ಫಾರ್ ಎಕ್ಸಾಂಪಲ್ ನಾವು ಮನೇಲಿ ಒಂದು ಫ್ಯಾಮಿಲಿ ಇದೀವಿ, ಮನೆ ಹಿರಿಯರಿಗೆ ಯಾರಿಗೋ ಒಬ್ರಿಗೆ ಏನೋ ಆಗುತ್ತೆ, ಅವ್ರು ಹೋದ್ರು ಅಂತ ಹೇಳಿದ್ರೆ, ಈಗ ಉದಾಹರಣೆ ನಮ್ಮನೆಯಲ್ಲಿ ನಾವು ಹೇಳಬೇಕು ಅಂತ ಹೇಳಿದ್ರೆ ನಾನೇ ಇದ್ದೀನಿ ಎಲ್ಲ ನಿರ್ವಹಣೆ ಮಾಡ್ತೇನೆ, ನಾವೇನಾದ್ರೂ ಹೆಚ್ಚು ಕಡಿಮೆ ಆಗಿ ಸತ್ತೋದಾಗ ನಮ್ಮ ಕುಟುಂಬದವರಿಗೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆ ಸಾಮರ್ಥ್ಯವನ್ನ ನಮ್ಮ ಕುಟುಂಬದಲ್ಲಿರೋ ಎಲ್ಲರಿಗೂ ನಾವು ಕಲಿಸ್ಕೊಡ್ಬೇಕು. ಅಂದ್ರೆ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಳಬಲ್ಲೆವು, ಯಾರ ಮೇಲೆಯೂ ಕೂಡ ನಾವು ಡಿಪೆಂಡ್ ಆಗೋದಿಲ್ಲ ಅನ್ನುವಂಥದ್ದನ್ನ ಇವತ್ತು ಆಧುನಿಕ ಜಗತ್ತಿನಲ್ಲಿ ನಮ್ಮ ಮಹಿಳೆಯರು ಇನ್ನೂ ಕೂಡ ಹಳ್ಳಿಯ ಭಾಗದಲ್ಲಿ ಕಲಿಬೇಕಾಗಿದೆ. ಪ್ರಯತ್ನ ಮುಖ್ಯ, ಇಂಪಾರ್ಟೆಂಟ್. ನಾವು ಪ್ರಯತ್ನ ಮಾಡದೇ ಸೋಲನ್ನು ಒಪ್ಕೊಳ್ಬಾರ್ದು. ನಾವು ಪ್ರಯತ್ನ ಪಡಬೇಕು. ನಾವು 100% ಆಗ್ಲಿಲ್ಲ ಅಂದ್ರೆ ಅದರ ಹತ್ತಿರಕ್ಕೆ ತಲುಪ್ಲಿಕ್ಕಾದ್ರೂ ಕೂಡ ಪ್ರಯತ್ನ ಪಟ್ಟೆ ಪಡ್ತೇವಲ್ಲ ಸರ್, ಆ ತೃಪ್ತಿ ಆದ್ರೂ ನಮಗೆ ಸಿಗ್ತದೆ. ಮುಂದೆ ನಿಮ್ಮ ಬದುಕಲ್ಲಿ ಏನೇನು ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶ ಸರ್? ನನಗೆ ಒಂದು ದೊಡ್ಡ ಕನಸಿದೆ, ಒಂದು ಇನ್ಸ್ಟಿಟ್ಯೂಟ್ ಸಾಧ್ಯ ಆದ್ರೆ ನನಗೆ ಭಗವಂತ ಅಂತ ಅವಕಾಶ ಕೊಟ್ರೆ ಒಂದು ಫ್ರೀಯಾಗಿ ಎಜುಕೇಶನ್ ಕೊಡುವಂತ ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಅನ್ನುವಂತ ಒಂದು ಕನಸಿದೆ. ಬಟ್ ಪ್ರಯತ್ನ ಅಂತೂ ಮಾಡ್ತೇನೆ, ಅದು ಎಷ್ಟರ ಮಟ್ಟಿಗೆ ಸಾಕಾರಗೊಳ್ಳುತ್ತೆ ಅಂತ ಗೊತ್ತಿಲ್ಲ. ಬಟ್ ಆ ಕನಸು ಒಂದು ನನಗೆ ಇದೆ ಸರ್, ಅದನ್ನ ಮಾಡಬೇಕು. ನಮ್ಮ ಹಳ್ಳಿಯ ಭಾಗದ ಮಕ್ಕಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಅನ್ನುವಂತ ಒಂದು ಕನಸು ನನಗಿದೆ. ಒಟ್ಟಾರೆಯಾಗಿ ನನ್ನ ಬದುಕನ್ನ ನಾನು ಕಟ್ಟಿಕೊಳ್ಳಬೇಕು, ಬೇರೆಯವ್ರಿಗೂ ಕೂಡ ನಾವು ಮಾದರಿಯಾಗಿ ಬದುಕಬೇಕು. ಯಾಕಂದ್ರೆ ನಾವು ಭೂಮಿಗೆ ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ತಗೊಂಡೋಗಲ್ಲ, ಬರೀ ಕೈಯಲ್ಲೇ ಹೋಗ್ತೇವೆ. ಆದ್ರೆ ನಾವು ಬಿಟ್ಟೋದಂತ ಸಾಧನೆಗಳನ್ನ ಮಾತ್ರ ಸಮಾಜ ಗುರುತಿಸುತ್ತೆ ಅನ್ನುವಂಥದ್ದು. ಅಂದ್ರೆ ಇರೋವಷ್ಟು ಜನ 4 ಜನಕ್ಕೆ ಉಪಕಾರ ಆಗೋ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಷ್ಟೇ ಸರ್. 10 ಜನ ನಮಗೆ ನೋವು ಕೊಟ್ಟರು, ನಮ್ಮಿಂದ ಒಬ್ರಿಗೂ ಕೂಡ ನೋವಾಗದ ರೀತಿಯಲ್ಲಿ ನಾವು ಬದುಕಬೇಕು. ಈಗಲೂ ಮಕ್ಕಳಿಗೆಲ್ಲ ಟ್ಯೂಷನ್ ಹೇಳ್ಕೊಡೋದು? ಹೌದು ಸರ್, ಹೇಳ್ಕೊಡ್ತೇನೆ. ತುಂಬಾ ಜನ ಮಕ್ಕಳು ಬರ್ತಾರೆ, ನನ್ನ ಓದೇ ಟ್ಯೂಷನ್ ಮಾಡ್ತೇನೆ, ಎಷ್ಟೋ ಜನ ಫೀಸ್ ಕೊಡೋದಿಲ್ಲ ಕೇಳ್ತಾರೆ, ಎಷ್ಟೋ ಮಕ್ಕಳನ್ನ ಕರ್ಕೊಂಡೋಗಿ ಎಕ್ಸಾಮ್ ಬರೆಸ್ತೇನೆ. ಅದ್ಯಾವುದು ಕೂಡ ನಮ್ಮನ್ನ ನಾವು ಹೊಗಳ್ಕೊಳ್ಬಾರ್ದು. ಅಂದ್ರೆ ನಾಳೆ ಈಗ ಎಷ್ಟು ನವೋದಯ ಟ್ಯೂಷನ್ ಮಾಡಿದಂತ ಮಕ್ಕಳು, ಕಳೆದ ಬಾರಿ ನನ್ನ ಸ್ಟೂಡೆಂಟ್ 8 ಜನ ಗೌರ್ಮೆಂಟ್ ಮೆಡಿಕಲ್ ಸೀಟಿಗೆ ಹೋಗಿದ್ದಾರೆ. ಬಹಳಷ್ಟು ಖುಷಿಯಾಗುತ್ತೆ ಅವ್ರು ನೋಡಿದಾಗ, ಫೋನ್ ಮಾಡ್ತಾರೆ, ಮೇಡಮ್ ನಮಗೆ ಸೀಟ್ ಸಿಕ್ತು, ಇಷ್ಟನೇ ರ್ಯಾಂಕಿಂಗ್ ಬಂದ್ವಿ, ನಾವು ಹೋಗಿದ್ದೀವಿ ಅಂದಾಗ ಆ ತೃಪ್ತಿ ನಮ್ಮಲ್ಲಿ ಕಾಣುತ್ತೆ. ಏನೋ ಒಂದು ಸಾರ್ಥಕತೆ ನಾವು ಒಬ್ಬರಿಗೆ ಹೇಳಿಕೊಟ್ವಿ, ಅದರಿಂದ ಇವತ್ತು ಅವ್ರು ಅವ್ರ ಬದುಕನ್ನ ಕಟ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಸಿಕ್ಕಾಗ, ಮೇಡಮ್ ನೀವು ಕಲಿಸಿಕೊಟ್ರಿ, ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಅಂತ ಹೇಳಿ ಅವ್ರ ತಂದೆ ತಾಯಿ ಹೇಳುವಾಗ ಏನೋ ಒಂದು ನಮಗೆ ಖುಷಿ ಅನಿಸ್ತದೆ ಸರ್. ಒಬ್ಬ ಮಹಿಳೆ ಈ ತರಲ್ಲ ಒಂದು ಸಾಧನೆ ಮಾಡಬೇಕು, ಇದಷ್ಟೆಲ್ಲ ಇದರಲ್ಲಿ ಚಟುವಟಿಕೆಗಳಲ್ಲಿ ತೊಡಕಬೇಕಂದ್ರೆ ಮನೆಯಲ್ಲೆಲ್ಲ ಸಹಕಾರ ಬೇಕಾಗುತ್ತೆ. ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ? ಮನೆಯಲ್ಲಿ ನಮ್ಮ ಮನೆಯವರು ಸಹಕಾರ ಕೊಡ್ತಾರೆ, ನನ್ನ ತಮ್ಮ ಇದ್ದಾರೆ, ನನ್ನ ಮಗ ಇದ್ದಾರೆ, ನಮ್ಮಮ್ಮ ಇದ್ದಾರೆ, ಮೇಯ್ನ್ ಪಿಲ್ಲರು ನನ್ನ ತಾಯಿ ಸರ್. ಯಾಕಂದ್ರೆ ಅವರು ಕೊಟ್ಟ ಭರವಸೆಯ ಬದುಕು ನನಗಿದು, ಎಲ್ಲವನ್ನು ಕೂಡ ಅವರು ಸಂಸ್ಕಾರದ ಜೊತೆಗೆ ಹೀಗೆ ಬದುಕಬೇಕು ಅಂತೇಳಿ ಏನು ಕಲಿಸ್ಕೊಟ್ಟಿದ್ದಾರೆ ಅದೇ ಇವತ್ತು ನನ್ನ ಜೀವನದ ದೊಡ್ಡ ಅನುಭವ, ದೊಡ್ಡ ಪಾಠ ಸರ್ ನನಗೆ. ನಿಮ್ಮ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ, ಬಹಳ ಉತ್ಸಾಹದಿಂದ ಎಲ್ಲ ತೊಡಕೊಂಡಿದ್ದೀರ. ಕೊನೆಯದಾಗಿ ನಮ್ಮ ಮಹಿಳೆಯರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಒಂದು ಹಿರಿಯರು ಹೇಳ್ತಾರೆ, ಸಾಗರದ ಅಲೆಗಳು ದಡ ಸೇರುವ ಮುನ್ನ, ಭವಿಷ್ಯದ ದಿನಗಳು ಕಮರಿ ಹೋಗುವ ಮುನ್ನ, ಕಾರ್ಯನಿಷ್ಠೆಯಲ್ಲಿ ನೀ ಸಫಲನಾಗು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ. ನಾವು ಏನಾದ್ರೂ ಒಂದು ಕೆಲಸದಲ್ಲಿ ತೊಡಕೊಳ್ಬೇಕು, ನಾವು ಕೆಲಸದಲ್ಲಿ ತೊಡ್ಕೊಂಡ್ರೆ ಯಾವ ಕೆಟ್ಟ ಆಲೋಚನೆಗಳು ಕೂಡ ನಮ್ಮ ಮನಸ್ಸಿಗೆ ಬರೋದಿಲ್ಲ. ಅಂದ್ರೆ ಏನಾದ್ರೂ ಒಂದು ಪ್ರಯತ್ನವನ್ನ ಪಟ್ಟು ನಮ್ಮ ಬದುಕನ್ನ ನಾವು ಕಟ್ಟಿಕೊಳ್ಬೇಕು, ಸಮಾಜದಲ್ಲಿ ಒಳ್ಳೆ ರೀತಿಯಾಗಿ ಬದುಕಬೇಕು ಅನ್ನುವಂಥದ್ದು ಈಗಿನ ಎಲ್ಲಾ ಮಹಿಳೆಯರಿಗೂ ಹೇಳುವಂಥದ್ದು. ಸ್ವಉದ್ಯೋಗ ಮಾಡುವಂತವ್ರು ಇದ್ದಾರೆ, ಆಮೇಲೆ ಬೇರೆ ರೀತಿ ಬದುಕು ಕಟ್ಟಿಕೊಂಡವರು ಇದ್ದಾರೆ. ಆದ್ರೆ ಹಳ್ಳಿಗೆ ಮನೆಗೆ ಸೀಮಿತ ಆಗಬೇಡಿ, ಅದನ್ನ ಬಿಟ್ಟು ಹೊರಗೆ ಬನ್ನಿ. ನಿಮ್ಮನ್ನ ಸರ್ಕಾರ ಗುರುತಿಸ್ಲಿಕ್ಕಿದೆ, ರುಡ್ಸೆಟ್ ಸಂಸ್ಥೆಗಳು ಗುರುತಿಸ್ತಾರೆ, ನಿಮ್ಮನ್ನ ಗುರುತಿಸುವಂತ ಸಾಕಷ್ಟು ಸಂಘ ಸಂಸ್ಥೆಗಳಿದೆ. ಆದ್ರೆ ಕೆಲವೊಂದ್ಸಲ ನಮ್ಮನ್ನ ನಾವು ಗುರುತಿಸ್ಲಿಲ್ಲ, ಬೇರೆಯವರು ಗುರುತಿಸ್ಲಿಲ್ಲ ಅಂದಾಗ ನಾವು ಕೂಡ ಆ ಪ್ರತಿಭೆಯನ್ನ ಹೊರಗೆ ಹಾಕ್ಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮಲ್ಲಿ ಏನಿದೆ ಅದನ್ನ ಗುರುತಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು ಸರ್ ಈಗಿನ ನಮ್ಮ ಮಹಿಳೆಯರು. ಯಾವುದನ್ನು ಕೂಡ ಮುಚ್ಚಿಟ್ಕೊಳ್ಬಾರ್ದು. ಈಗ ನನ್ನ ಹತ್ರ ಈ ಪ್ರತಿಭೆ ಇದೆ ಅಂತೇಳಿ ನಾವು ಹೇಳದೇನೆ ತೋರಿಸ್ಕೊಳ್ದೇನೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅದನ್ನ ತೋರಿಸ್ಕೊಂಡಾಗ ಅದಕ್ಕೆ ತಕ್ಕಂತ ವೇದಿಕೆಗಳು ನಮಗೆ ಸಮಾಜದಲ್ಲಿ ಸಿಗ್ತಾ ಹೋಗ್ತದೆ ಸರ್. ಬಹಳ ಸಂತೋಷ ವೀಣಾ ಅವರೇ. ಇದುವರೆಗೂ ನೀವು ಈ ಸ್ವಉದ್ಯೋಗ, ಮಹಿಳಾ ಸಬಲೀಕರಣ ಈ ತರ ಎಲ್ಲ ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಇದೇ ರೀತಿ ನಿಮ್ ಬದುಕು ಮುಂದುವರಿಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ಆಕಾಶವಾಣಿ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕಾಗಿ ನಿಮಗೂ ಕೂಡ ನಾನು ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಇದುವರೆಗೂ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸ್ವ ಉದ್ಯೋಗ ಹಾಗೂ ಮಹಿಳಾ ಸಬಲೀಕರಣ ಕುರಿತು ಹೊಳಲ್ಕೆರೆ ತಾಲೂಕು ಉಡುಗೆರೆ ಗ್ರಾಮದ ಎನ್ ವೀಣಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ.

ಮಾಡಬೇಕಾಗುತ್ತೆ. ಹಾಗೆ ಕೊಟ್ಟಿಗೆನಲ್ಲೇ ಕಟ್ಟಿ ಹಾಕಿ ಮೇಯಿಸ್ತಕ್ಕಂಥ ರಾಸುಗಳಿಗೆ ಸುಮಾರು 6 ತಿಂಗಳಿಗೊಮ್ಮೆ ಮಾಡಿದರೆ ನಿಯಂತ್ರಣ ಮಾಡಬಹುದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದೂರವಾಣಿ ಸಂಖ್ಯೆ 95 91 42 61 79. ಧನ್ಯವಾದಗಳು. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಜನಪದ ಗೀತೆಗಳನ್ನ ಕೇಳೋಣ. ಮೊದಲಿಗೆ ಸಿ ಅಶ್ವಥ್ ಹಾಗೂ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಈ ಜನಪದ ಗೀತೆಯನ್ನ ಕೇಳೋಣ. ಸೋತಳ್ಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನ ಸೋತಳ್ಳೋ ಬೆಳ್ಳಿ ನೊಂಗ್ರಕ್ಕೆ ನಾರಿ ಮನ ಸೋತಳ್ಳೋ ಹೋಗಬಹುದೇ ನಾರಿ ತಳ್ಳತ್ತ ಜೋಗಿ ಕೂಡೆ ಹೋಗಬಹುದೇ ಕಳ್ಳಾಡ್ತ ಜೋಗಿ ಕೂಡೆ ಹೋಗಬಹುದೇ, ಕಳ್ಳಾಡ್ತ ಜೋಗಿ ಕೂಡೆ ಹೋಗಬಹುದೇ. ಕಾರ್ಯಕ್ರಮದ ಕೊನೆಯದಾಗಿ ಡಾಕ್ಟರ್ ವೇಮಗಲ್ ಅವರ ಧ್ವನಿಯಲ್ಲಿ ಈ ಜನಪದ ಗೀತೆಯನ್ನ ಕೇಳೋಣ.